ಅಲ್ಲಿ ಚೆಕ್ ಡ್ಯಾಮ್ ಏನಿಲ್ಲ, ಮಷಿನ್ ನೀರೆಲ್ಲ ಇತ್ತು. ಅದೇ ಹೊಂಡ ನೀವು ಮಾಡಿದ್ದು ತಾನೇ ಇತ್ತು? ಇಲ್ಲ, ತಾನೇ ಇತ್ತು ಮೊದಲಿಂದ. ಅದಕ್ಕೆ ಪಂಪ್ ಹಾಕೋದು. ನಿಮ್ ಹಾಕಿ ಯಾರು ಎಷ್ಟು ಜನ ಮಾಡ್ತಾರೆ ಅಲ್ಲಿ? ಆ ಕಡೆ ಒಂದು 4-5 ಜನ ಮಾಡ್ತಾರೆ. ಹುಲ್ಲಿದೆ ಗದ್ದೆ. ಗದ್ದೆನ ಯಾಕೆ ಮಾಡ್ಬೇಕು, ತೋಟ ಯಾಕೆ ಮಾಡಲ್ಲ? ಗದ್ದೆ ಬೇಕಲ್ಲ ಊಟಕ್ಕೆ, ಮತ್ತೆ ಹುಲ್ಲು ಆಕಳಿಗೆಲ್ಲ. ನಮ್ದೇ ಬಿಟ್ಕೊಂಡು ಬೇರೆ ತರ್ಲಿಕ್ಕೆ ಆಗುದಿಲ್ಲ, ನಮ್ದೇ ಇದೆಯಲ್ಲ, ಪಾಳ್ ಬೀಳೋದು ಬೇಡ. ಅದಕ್ಕೆ ಮಾಡೋದು. ಆಕಳನ್ನು ಬೇಕು? ಹೌದು, ಆಕಳನ್ನು ಬೇಕು. ತೋಟಕ್ಕೆ ಗೊಬ್ಬರ ಬೇಕು, ಇಲ್ಲಾಂದ್ರೆ ಸಿಗೋದಿಲ್ಲ. ಬೇರೆ ಕಡೆಗೆ ನಾವೇ ಮಾಡೋದು, ನಮ್ದೇ ಒಳ್ಳೇದಲ್ಲ ಬೇರೆ ತರೋಕ್ಕಿಂತ. ಅದಕ್ಕೆ ಮಾಡೋದು. ಎಷ್ಟು ಆಕಳ? ಆಕಳ ಒಂದು 4 ಇದೆ, 2 ಎಮ್ಮೆ, ಒಂದು ದನ, ಒಂದು ಕರ. ಅದು ನಿಭಾಯಿಸೋದು ಕಷ್ಟ ಆಗುತ್ತಾ? ಕಷ್ಟ ಆಗ್ತದೆ. ಅದೀಗ ಅದಕ್ಕಾಗಿ ಗದ್ದೆ ಮಾಡೋದು. ಹುಲ್ಲು ಬೇಕಲ್ಲ, ಬೇರೆ ಕಡೆ ತರದ್ರೆ ಸಿಗೋದಿಲ್ಲ. ಈ ಸಲ ಮಳೆಗಾಲ ಎಲ್ಲ ನೆಂದೋಗ್ಬಿಡ್ತು, ನಮ್ದೇ ಇದ್ರೆ ಮಾಡ್ಕೊಳಕ್ ಆಗ್ತಲ್ಲ ಬೇಸಿಗೆಗೆ. ಅದಕ್ಕೆ ಗದ್ದೆ ಮಾಡೋದೇ, ಬಿಡ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಬೆಳೆ ಬೆಳಿತೀರಿ ಗದ್ದೆಯಲ್ಲಿ? ಗದ್ದೆಯಲ್ಲಿ ಈಗ ಬೇಸಿಗೆ ಒಂದೇ, ಮಳೆಗಾಲದಲ್ಲಿ ನೀರು ಫುಲ್ ಆಗ್ತದೆ, ಬೆಳಿಲಿಕ್ಕೆ ಆಗೋದಿಲ್ಲ. ಹೌದು, ಕೊಚ್ಕೊಂಡು ಹೋಗ್ತದೆ. ಅದಕ್ಕೆ ಬೇಸಿಗೆ ಮಾಡೋದೆ. ಮಳೆಗಾಲದೊಳಗೆ ಅಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನೀರು ತುಂಬಿಕೊಂಡಿರ್ತದೆ. ಒಂದ್ಸರಿ ಮಳೆ ಕಡಿಮೆ ಆದಾಗ ನೆಟ್ಟರೆ ನೀರು ಬಂದಾವಾಗ ಕುಚ್ಚು ಹೋಗ್ತದೆ, ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹಾಗೆ ಇರ್ತದೆ. ಯಾವ ತಳಿ ಹಾಕುದು ನೀವು? ಇವಾಗ ಜ್ಯೋತಿ ಹಾಕಿದ್ದೇವೆ. ಯಾರು ಕೊಟ್ಟಿದ್ದು? ಪ್ಯಾಕೆಟ್ ಬೀಜ ಕೃಷಿ ಇಲಾಖೆಯಿಂದ. ಏನೇನು ತಗೊಂಡ್ರಿ ಕೃಷಿ ಇಲಾಖೆಯಿಂದ? ಕೃಷಿ ಇಲಾಖೆಯಲ್ಲಿ ಮಷಿನರಿ, ಟಿಲ್ಲರ್, ನಾಟಿ ಯಂತ್ರ, ಮೋಟೋ ಕಾರ್ಟ್, ಮತ್ತೆ ಭತ್ತ ಕಟಾವು 4 ತಗೊಂಡಿದ್ದೀವಿ ಸದ್ಯ. ಅಂದ್ರೆ ಸಬ್ಸಿಡಿ ದರದಲ್ಲಿ ಕೊಟ್ಟರು? ಸಬ್ಸಿಡಿಯಲ್ಲಿ ತಗೊಂಡಿದ್ದೇವೆ. ಎಷ್ಟು? ನಾಟಿ ಮೆಷಿನ್ 2.75 ಆಗ್ತಿತ್ತು, 1,00,000 ಸಬ್ಸಿಡಿ ಹೋಗ್ತಿತ್ತು. ಮೋಟೋ ಕಾರ್ಟ್ 58 ಆಗ್ತಿತ್ತು, 28,000 ಸಬ್ಸಿಡಿ. ಅದೇ ಮತ್ತೆ ಟಿಲ್ಲರು 1.5 ಆಗ್ತಿತ್ತು, 92% ತುಂಬೇಕಿತ್ತು. ಇವಾಗ ಭತ್ತ ಕಟಾವು ತಗೊಂಡಿದ್ವಿ, ಅದಕ್ಕೆ 1.25, 50% ಸಬ್ಸಿಡಿ. ಸಬ್ಸಿಡಿಗಳು ತಗೊಂಡಿರಿ. ಟ್ರ್ಯಾಕ್ಟರ್ ಇದೆ? ಹೌದು. ಟ್ರ್ಯಾಕ್ಟರ್ ಮತ್ತೆ ಬೇರೆ ಗದ್ದೆಯವರು ಬೇರೆದವರು ಕೇಳಿದ್ರೆ ಗದ್ದೆ ನಾವೇ ಹೋಗ್ತೇವೆ ಉಳುಮೆ ಮಾಡ್ಲಿಕ್ಕೆ. ಸಿಗುತ್ತಾ ನಿಮ್ಗೆ ಎಲ್ಲಾ ಕೆಲಸ? ಸಿಗತ್ತೆ, ಬೇಸಿಗೆ ಎಲ್ಲ ಸಿಗ್ತದೆ. ಈ ಕಟಾವು ಮಾಡುವ ಯಂತ್ರ ಬರೀ ಭತ್ತ ಕಟಾವು ಮಾಡುತ್ತಾ ಬೇರೆ? ಇಲ್ಲ, ಭತ್ತ ಕಟಾವು ಅಷ್ಟೇ, ಮತ್ತೇನು ಮಾಡೋದಿಲ್ಲ. ನಿಮ್ಮ ಗದ್ದೆ 2 ಕಟಾವು ಮಾಡ್ಲಿಕ್ಕೆ ಎಷ್ಟು ದಿನ ಬೇಕು? ಅದು ಒಂದಿನ ಮುಗಿದೋಗ್ತದೆ, 4-5 ತಾಸು. ಹೌದಾ? ಏನ್ ಮಾಡ್ತದ್ದು? ಕಟಾವು ಮಾಡಿ ಸೀಡ್ ಕಟ್ಟುವ ಕಟಾವು ಮಾಡಿ ಸೈಡಿಗೆ ಹಾಕಂತ ಹೋಗ್ತದೆ ಸ್ಟೇಟ್ ಲೈನ್ ಅಲ್ಲಿ. ನೀವು ಕಡೆಗೆ ಆಳಕೊಂಡು ಮಾಡೋದು? ಒಣಗ್ಲಿಕ್ಕೆ ಅಲ್ಲೇ ಬಿಟ್ಬಿಟ್ಟು? ಒಣಗ್ಲಿಕ್ಕೆ ಬಿಡ್ತದೆ, 1-2 ಬಿಡ್ಬೇಕು, ಆಮೇಲೆ ನಾವೆಲ್ಲ ಕೈಯಲ್ಲಿ ಕಟ್ಟೋದು. ಆಳು ಕಡಿಮೆ ಬೇಕಾಗುತ್ತೆ ಹಿಂಗಿದ್ದಾಗ? ಆಳು ಬೇಕಾಗ್ತದೆ. ಅಲ್ಲ, ಕೈಯಿಂದ ಕಟಾವು ಮಾಡೋದಕ್ಕೂ ಮಷಿನ್ ಕಟಾವು? ಮಷಿನಲ್ಲಿ ಕಟಾವು ಮಾಡೋದೇ ಲಾಭ. ಹೇಗೆ ಅಂದ್ರೆ, 2 ಒಂದು 4-5 ತಾಸಿನೊಳಗೆ ಮುಗಿದೋಗ್ತದೆ ಕಟಿಂಗ್ ಆಗಿ. ಆಳಾದ್ರೆ 2-3 ದಿವಸ ಬೇಕಾಗ್ತದೆ. ಎಷ್ಟು ಆಳು? 2-3 ದಿನ ಅಂದ್ರೆ ಅಂದಾಜು ಒಂದು 50 ಆಳು ಅಷ್ಟು ಬೇಕು. ಹಾ, ಬೇಕಾಗ್ತದೆ. ಇದಾದ್ರೆ ಒಂದು 5 ತಾಸಲ್ಲಿ ಮುಗಿದೋಗ್ಬಿಟ್ರೆ, 1,000 ಇದ್ರೆ ಒಂದು 5-6 ಸಲ ಮುಗಿದೋಗ್ಬಿಡ್ತದಲ್ಲ. ನೀವು ಬಾಡಿಗೆ ಹೋಗ್ತೀರಿ, ಹೇಗೆ ತಗೊಳ್ತೀರಿ? ಈಗ ತಾಸು ಲೆಕ್ಕ, ತಾಸಲ್ಲಿ ಈಗ 800 ನಡೀತಾ ಇದೆ. ಅವ್ರು CHS ಇದ್ದಿದೆ ಧರ್ಮಸ್ಥಳ ಸಂಘದ್ದು, ಅವ್ರು ತಗೊಂಡಷ್ಟೇ ತಗೊಳ್ಳೋದೆ. ಅದಕ್ಕೆ ಡೀಸೆಲ್ ನೀವು ಹಾಕೋದು? ನಾವೇ ಹಾಕೋದು, ಪೆಟ್ರೋಲ್ ಇಂಜಿನ್ ನೀವು ಓಡಿಸ್ತೀರಿ? ಹೌದು, ನಾವೇ ಓಡಿಸೋದೆ. ಹಂಗಾದ್ರೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ರಿ ಕೆಲ್ಸಕ್ಕೆ? ನಾವು ತಮ್ಮ, ನಾನು, 3 ಜನ ಇದ್ದಾರೆ, 2 ತಮ್ಮ, ನಾನೊಬ್ಬ. ನೀವೇ ಡಿಸಿಷನ್ ತಗೊಳ್ಳೋದು? ಇಲ್ಲ, ಹಾಗೇನಿಲ್ಲ, ಕೂಡಿ ಮಾಡೋದು. ನಿಮ್ಮ ತಮ್ಮರು ಟ್ರ್ಯಾಕ್ಟರ್ ಎಲ್ಲ ಓಡಿಸ್ತಾರೆ? ಹೋಗ್ತಾನೆ ಒಬ್ಬ. ಗದ್ದೆ ಮಾಡಿ ನಿಮಗೆ ಎಷ್ಟು ಬರುತ್ತೆ ಭತ್ತ ಎಲ್ಲ? ಒಂದು ವರ್ಷದಲ್ಲಿ ಸಾಧಾರಣ ಒಳ್ಳೆ ಆದ್ರೆ 40 ಚೀಲ ಮೇಲೆ ಬರಬೇಕು, ಒಂದು 35-40 ಕ್ವಿಂಟಲ್. ಒಳ್ಳೇದಾದ್ರೂ ಅಷ್ಟು ಬರುತ್ತೆ. ನೀವು ತಗೊಳ್ಳೋದು ಈಗ ಎಷ್ಟು? ನಮ್ಗೆ ಹೋದ ವರ್ಷದ ಲೆಕ್ಕದಲ್ಲಿ ಒಂದು 35 ಚೀಲ ಬಂದಿತ್ತು. ಅಂದ್ರೆ ಸ್ವಲ್ಪ ರೋಗ ಎಲ್ಲ ತಾಗಿತ್ತು, ನೀರು ಸ್ವಲ್ಪ ಲಾಸ್ಟ್ ಟೈಮ್ ಮೂಮೆಂಟ್ ಸ್ವಲ್ಪ ಕಡಿಮೆ ಆಗ್ತದೆ. ಅಂದ್ರೆ 35 ಚೀಲ 40 ಮೇಲೆ ಬರಲೇಬೇಕು, ಇಲ್ಲಾಂದ್ರೆ ಲಾಸ್ ಆಗ್ತದೆ. ಹೌದು, ಮತ್ತೆ 35 ಅಂದ್ರೆ ಲಾಸ್ ನಿಮಗೆ? ಲಾಸೇ, ಸ್ವಲ್ಪ ರೋಗ ತಾಗಿತ್ತು ಹೋದ ವರ್ಷ, ಈ ಸರಿ ನೋಡ್ಬೇಕು ಹೇಗಾಗ್ತದಂತ. ಅಷ್ಟು ಭತ್ತ ಮನೆಗೆ ಸಾಕಾಗುತ್ತಾ ಅಥವಾ ಇನ್ನು ಮಾರ್ತೀರಾ? ಇಲ್ಲ, ಸ್ವಲ್ಪ ಕೊಡೋದೇ, ಇಲ್ಲಾಂದ್ರೆ ಖರ್ಚು ಇರ್ತದಲ್ಲ, ನಮ್ಗೆ ಸಾಕಷ್ಟು ಇಟ್ಕೊಂಡು ಉಳಿದಿದ್ದು ಕೊಡೋದು. ಎಲ್ಲಿ ಮಾರಾಟ ಮಾಡ್ತೀರಿ? ಅಕ್ಕಿ ಮಾಡಿ ಮಾರಾಟ ಮಾಡೋದು. ಅಕ್ಕಿ ಮಾಡಿ ಮಾರಾಟ? ಒಮ್ಮೆಗೆ ಅಕ್ಕಿ ಹಾಕಿಸ್ತಿರೋ ಅಥವಾ ಅವಾಗ ಅವಾಗ ಬೇಕು? ಇಲ್ಲ, ಒಂದೇ ಸರಿ ಮಿಲ್ಲಿಗೆ ಹಾಕೋದು ಭತ್ತನ, ಆಮೇಲೆ ಅಕ್ಕಿ ಮಾಡಿ ಮಿಲ್ಲಲ್ಲೇ ಕೇಳಿದ್ರೆ ಕೊಡೋದು, ಊರಲ್ಲಿ ಕೇಳಿದ್ರೆ ಕೊಡೋದು. ಅದನ್ನ ಪ್ಯಾಕ್ ಮಾಡಿ ಮಾರೋದು ಅಥವಾ ಹೆಂಗೆ? ಹಂಗೆ ಓಪನ್ ಆಗಿ? ಇಲ್ಲ, ಪ್ಯಾಕೆ ಮಾಡೋದು. 50 kg ಚೀಲ ಮಾಡೋದು. 50 kg? 5 kg, 10 kg? ಇಲ್ಲ, ಮಾಡೋದಿಲ್ಲ. ಅಲ್ಲಿ ಮಿಲ್ಲಿಗೆ ಹಾಕ್ದಲ್ಲ 50 kg ಪ್ಯಾಕೆ ಮಾಡಿಬಿಡ್ತಾರೆ ಅವರು, ಅದ್ರ ಲೆಕ್ಕದಲ್ಲೇ ಕೊಡೋದು. ಈ ಭತ್ತ ಮಾರೋದಕ್ಕೂ ಅಕ್ಕಿ ಮಾಡಿ ಮಾರೋದಕ್ಕೂ ಏನು ಲಾಭ ಇದೆ? ಎಲ್ಲ ಒಂದೇ ಆಗ್ತದೆ, ಅಕ್ಕಿ ಮಾಡಲಿಕ್ಕೆ ಖರ್ಚು ನಮಗೆ ಬರ್ತದಲ್ಲ, ಭತ್ತ ತಗೊಳ್ಳೋದು ಕಡಿಮೆ, ಅಕ್ಕಿನೇ ಕೇಳ್ತಾರೆ. ಹೆಂಗೆ ರೇಟ್ ಹೆಂಗೆ? ಅಲ್ಲಿ ಕ್ವಿಂಟಲು 3,000 ನಡೀತದೆ ಈಗ, ಅಕ್ಕಿ ಮೇಲೆ ಡಿಮ್ಯಾಂಡ್. 3,000 ಒಂದು ಕಿಲೋಗೆ ಎಷ್ಟು ಬಿತ್ತು? 30 rupees. 30 rupees kg ಬೀಳುತ್ತೆ. ಅವರು ತಗೊಂಡು ಹೋಗಿ ಮತ್ತೆ ಮಾರಾಟ ಮಾಡಿದ್ರೆ ಅವ್ರು 4-5 ಮಾರ್ತಾರೆ. ಮಾರ್ತಾರೆ. ಸರ್ಕಾರದವರು ಖರೀದಿ ಮಾಡ್ತಾರಲ್ಲ ಬೆಂಬಲ ಬೆಲೆಯಲ್ಲಿ, ಹಂಗೇನು ಕೊಟ್ಟಿರ್ತ? ಇಲ್ಲ, ಅದೇನು ಸಿಕ್ಕಿಲ್ಲ ನಮಗೆ ಬೆಂಬಲ ಬೆಲೆ. ನೀವು ಹೇಳಿದಷ್ಟು ಇರಲ್ಲ? ಇರಲ್ಲ, ಅವ್ರು ಕೇಳಿದ ರೇಟಿಗೆ ನಮ್ಗೆ ಕೊಡ್ಲಿಕ್ಕೆ ಪೂರೈಸಲ್ಲ. ಹಂಗಾಗಿ ನೀವು ಬೆಂಬಲ ಬೆಲೆ ಕೊಡಲ್ಲ. ಆದರೆ ಯೋಜನೆ ಇದೆ? ಯೋಜನೆ ಇದೆ, ನೋಡ್ಬೇಕು. ಎಷ್ಟು ಹುಲ್ಲಾಗತ್ತೆ ನಿಮ್ಗೆ? ಸಾಕಾಗುತ್ತೆ? ಸಾಕಾಗುತ್ತೆ, ಒಂದು 2 kg ಒಂದು 10,000 ಕಟ್ ಆಗ್ತದೆ ಒಂದು ಸೀಸನಿಗೆ. ಸಾಕು ನಮ್ಗೆ. ತೋಟ ಮಾಡಿದ್ದು ಎಷ್ಟು ದಿನ ಆಯ್ತು ಮಾಡಿ? ನಾವು ಚಿಕ್ಕವರಿದ್ದಾಗಲೇ ಇತ್ತು ತೋಟ. ಮೊದಲೇ ನಾವು ಸಣ್ಣ ಇದ್ದವಾಗ ಒಂದು ಎಕರೆ ಇತ್ತು, ಇನ್ನೊಂದು ಎಕರೆ ನಾವು ಜಾಸ್ತಿ ಮಾಡೋದು ಗದ್ದೆ ಇತ್ತು ಮೊದಲು. ಈಗ ಅದಕ್ಕೆ ಗದ್ದೆ ಮಾಡ್ಲಿಕ್ಕೆ ನೀರು ಸಾಕಾಗೋದಿಲ್ಲ, ತೋಟ ಮಾಡಿದ್ವಿ. ಗದ್ದೆ ಮಾಡೋಕೆ ನೀರು ಭಾಳ ಬೇಕು, ತೋಟಕ್ಕೆ ಕಡಿಮೆ ಬೇಕು. ಹೌದು, ಗದ್ದೆ ಅಂದ್ರೆ ಟೈಮ್ 3 ತಿಂಗಳ ಇರಲೇಬೇಕು. ಮತ್ತೆ ನೀರು ಜಾಸ್ತಿ ಬಂದು ಮಳೆಗಾಲದಲ್ಲಿ ನೀರು ನಿಲ್ಲಲ್ಲ ಅಂದ್ರೆ ಇಲ್ಲ ನಿಲ್ಲಲ್ಲ, ಸೈಡಿಗೆ ಕಾದ್ಗಿರಿದ್ದೀವಿ ಹೋಗ್ತದೆ. ನೀವು ಮಾಡಿದ ತೋಟ ಚೆನ್ನಾಗಿದೆಯೋ? ನೀವು ಅಪ್ಪರ್ ಮಾಡಿದ್ ಚೆನ್ನಾಗಿದೆ. ಮೊದಲೇ ಸ್ವಲ್ಪ ಹಳೆ ತೋಟ ಆಗಿತ್ತು, ಈಗೀಗ ಹೊಸ ತೋಟ ಮಾಡಿದ್ವಲ್ಲ ನಾವು ಗದ್ದೆಗೆ ಗಿಡ ಹಾಕಿ, ಈಗ ಇಂಪ್ರೂವ್ ಆಗ್ತಾ ಇದೆ. ಹಳೆ ತೋಟದ ಇಳುವರಿ ಚೆನ್ನಾಗಿದೆಯಾ? ಇದೆ. ಎಷ್ಟು? ಅಂದಾಜು ಒಂದು 50,000 ಅಡಿಕೆ ಆಗ್ತದೆ ಇವಾಗ ಹಳೆ ತೋಟದಲ್ಲಿ. ಈಗ ಹೊಸದರಲ್ಲಿ 1.5 ಲಕ್ಷ ಆಗ್ತದೆ ಟೋಟಲ್. 2 ಚಿಲ್ಲರೆ. ಹಾಂ, ಅಡಿಕೆನೇ ಅಷ್ಟು? ಹಾಂ, ಅಡಿಕೆನೇ. ತೆಂಗು ಬೇರೆ ಇದೆ. ತೆಂಗು ಎಷ್ಟು? ತೆಂಗು ಒಂದು 25 ಮರ ಇದೆ ಸದ್ಯ. ಇನ್ನು ಫಲ ಬರಬೇಕು, ಗಿಡ ಹಾಕಿದ್ದೀರಿ ಸಣ್ಣದು. ಮತ್ತೆ ಜಾಯಿಕಾಯಿ ಗಿಡ ಒಂದು 10 ಗಿಡ ಇದೆ, ವಿಳ್ಯದೆಲೆ ಮತ್ತೆ ಕಾಳುಮೆಣಸು. ಸದ್ಯ ಜಾಯಿಕಾಯಿಂದ ವಿಳ್ಯದಿಂದ ಕಾಳುಮೆಣಸಿನಿಂದ ಏನೆಲ್ಲ ಬರುತ್ತೆ ಈಗ? ಇವಾಗ ಕಾಳುಮೆಣಸು ಕೊಯ್ದಾಗಿದೆ, ಕೊಟ್ಟಿಲ್ಲ, ನೋಡ್ಬೇಕು. ಇದೆ ಎಷ್ಟು ಬಂದಿದೆ ಇಳುವರಿ? ಎಷ್ಟು ಇಳುವರಿ? ಒಂದು 2 ಚೀಲ ಇದೆ, ಒಂದು 20 ಕೆಜಿ ಗಿಡ ಎಲ್ಲ ಸುಮಾರು ಹೋಗ್ಬಿಡ್ತು. 20 ಕೆಜಿ ಅಷ್ಟೇ ಬಂದಿದೆ? ಹಾಂ, ಮೊದಲು ಒಂದು 10 ವರ್ಷ ಮುಂಚೆ ನೋಡ್ಕೊಂಡು ಒಂದು 50 ಕೆಜಿಲಿ ಆಗಿತ್ತು, ಒಳ್ಳೆ ಇತ್ತು. ಇವಾಗ ಸ್ವಲ್ಪ ಕಡಿಮೆ. ಜಾಯಿಕಾಯ್ದು? ಜಾಯಿಕಾಯ್ದು ಇದೆ ನೋಡ್ಬೇಕು, ಒಂದು 1 ಚೀಲ ಆಗ್ಬೋದು. ಓಪನ್ ಮಾಡಿಟ್ಟು ಹೊಡೆದಿದ್ದು. ಅದನ್ನ ಹೆಂಗ್ ಕಟಾವ್ ಮಾಡ್ತೀರಿ? ಕೈಯಲ್ಲಿ ಕೊಯ್ಯೋದು? ಅದು ಮತ್ತೆ ಓಪನ್ ಮಾಡಿ ಒಣಸ್ಬೇಕು. ಅದು ಮತ್ತೆ ಪ್ಯಾಕ್ ಮಾಡಿ ಮಾರಾಟ ಮಾಡೋದು? ಇಲ್ಲ, ಹಾಗೇನಿಲ್ಲ, ಮಾರ್ಲಿಕ್ಕೆ ಬರ್ತಾರೆ ನಮ್ಮ ಕಡೆಗೆ ತಗೊಂಡೋಗ್ಲಿಕ್ಕೆ. ಅವ್ರ ಹತ್ರನೇ ಕೊಡೋದೆ, ಸಿಟಿಗೆಲ್ಲ ಹೋಗಲ್ಲ ತಗೊಂಡು, ಹಳ್ಳಿ ಮೇಲೆ ಕೊಡೋದು. ಹೆಂಗೆ ರೇಟ್ ಚೆನ್ನಾಗಿರ್ತಾವ ತಗೊಳ್ಳೋದು? ಅದ್ರು 500 ಕೆಜಿಗೆ. ಹಾಂ, ಪೇಟೆಗೆ ಹೆಂಗಿದೆ ಅದು ರೇಟು? ಪೇಟೆ ಕಡೆಗೆಲ್ಲ ಹೋಗೋದು ಕಡಿಮೆ, ಸ್ವಲ್ಪ ಅಲ್ಲ ಇರೋದು, ಇಲ್ಲಿ ಊರೆಲ್ಲ ತಗೊಂಡೋಗ್ತಾರೆ. ಅಲ್ಲ, ನಾವು ಪೇಟೆಯಲ್ಲಿ ಹೋಗಿ ಕೇಳಿದ್ರೆ ಅಲ್ಲಿ ರೇಟ್ ಎಷ್ಟಿರು? ಅಲ್ಲಿ ಇದ್ದಿಲ್ಲಿ ಸಹ ಒಂದು 50 ರೂಪಾಯಿ ಡಿಫರೆನ್ಸ್ ಇರ್ತದೆ. ಅಷ್ಟೇ? ಹಾಂ, ಅಷ್ಟೇ. ಅಂದರೆ ಜಾಸ್ತಿ ಇದ್ರೆ ಅಲ್ಲೇ ತಗೊಂಡೋಗಿ ಕೊಡ್ತಾರಲ್ಲ 50 ರೂಪಾಯಿ. ಅಂದರೆ ನಾವು ಪೇಟೆಗೆ ಹೋಗ್ಲಿಕ್ಕೂ ಅಷ್ಟೇ ಆಗ್ತದಲ್ಲ ಚಾರ್ಜು, ಅದಕ್ಕಾಗಿ ಇಲ್ಲೇ ಕೊಡೋದು ಊರಲ್ಲೇ. ಇನ್ನು ಏನಾರ ಹಾಕ್ಬೋದು ಒಳಗಡೆ? ಇನ್ನು ವಿಳ್ಯದೆಲೆ ಇನ್ನು ಹಾಕ್ಬೋದು. ವಿಳ್ಯದೆಲೆ ಚಲೋನು ಅದು ಕಾಳುಮೆಣಸು ಚಲೋ? ವಿಳ್ಯದೆಲೆ ಬರ್ತದೆ, ಒಳ್ಳೆ ಬರ್ತದೆ. ಕಾಳುಮೆಣಸು? ಕಾಳುಮೆಣಸು ಬಳ್ಳಿ ಎಲ್ಲ ಹೋಗ್ಬಿಡ್ತು, ಕೆಲವು ಮಣ್ಣಿಗೆಲ್ಲ ಇರುವುದಿಲ್ಲ, ನೀರು ಬರ್ಲಿಕ್ಕಿಲ್ಲ, ಅದಕ್ಕೆ ಹೋಗ್ಬಿಡ್ತದೆ. ವಿಳ್ಯದೆಲೆನೂ ಒಳ್ಳೆ ಆಗ್ತದೆ. ವಿಳ್ಯದೆಲೆ ಹೋಗಲ್ಲ? ಇಲ್ಲ, ಹೋಗಲ್ಲ, ಇರುತ್ತೆ. ನೀರೆಲ್ಲ ತುಂಬುವಂಥ ಜಾಗದಲ್ಲಿ ಹೋಗ್ಬಿಡ್ತದೆ, ಸ್ವಲ್ಪ ಗುಡ್ಡ ಆದರೆ ಇರುತ್ತೆ. ಎಷ್ಟು ದಿನಕ್ಕೆ ಒಂದ್ಸಲ ಕಟಾವ್ ಮಾಡ್ತೀರಿ ವಿಳ್ಯದೆಲೆ? ವಿಳ್ಯದೆಲೆ ಒಂದು 4 ತಿಂಗಳು ಒಂದ್ಸರಿ ಕೊಯ್ಯೋದು. ಬಳ್ಳಿ ಇಳಿಸೋದು? ಇಲ್ಲ, ಎಲೆನೇ ಕಟ್ ಮಾಡಬೇಕು. 4 ತಿಂಗಳು ಒಂದೇ ಸರಿ? ಹಾಂ, ವರ್ಷಕ್ಕೊಂದು 2-3 ಬಾರಿ ಬರ್ತದೆ. ಎಷ್ಟೆಷ್ಟು ಬರ್ತದೆ ಅದು ಕಟ್ಟ ಲೆಕ್ಕದಲ್ಲಿ? ಅದರಿಂದ ಎಷ್ಟು ಲಾಭ ಬರ್ತದೆ, ದುಡ್ಡು ಎಷ್ಟಾಗುತ್ತೆ? ಇವಾಗ 40 ರೂಪಾಯಿ ನಡೀತಾ ಇದೆ. ಒಂದು 100 ಕಟ್ಟು ಆಗ್ಬೋದು, 100-150. ಆಳನು ಬೇಕಾಗುತ್ತೆ ನಿಮಗೆ? ಹಾಂ. ಇಲ್ಲ, ನಾವೇ ಕೈಯಲ್ಲಿ ಎಲೆ ಕೊಯ್ಯೋದೆ, ನಾವೇ ಕೊಯ್ಯೋದೆ, ಎಲೆನೇ ಕಟ್ ಮಾಡಬೇಕು. ಅಂದ್ರೆ ಎಲೆ ತಗೊಳ್ಳಿಕ್ಕೆ ಅಲ್ಲಿಗೆ ಬರ್ತಾರೆ ಮತ್ತೆ? ಹಾಂ, ಬರ್ತಾರೆ, ಊರಲ್ಲೇ ಬರ್ತಾರೆ. ಪೇಟೆಗೂ ತಗೊಂಡು ಹೋಗ್ತಾರೆ. ಪೇಟೆಗೆ ತಗೊಂಡ್ರೆ ನಾನೊಂದು 40 ರೂಪಾಯಿ ಇದ್ರೆ, ಊರಲ್ಲಿ ಆದ್ರೆ ಒಂದು 5 ರೂಪಾಯಿ ಕಡಿಮೆ ತಗೊಂಡು ಚಾರ್ಜ್ ಅವ್ರದ್ದು ಕಡಿಮೆ ತಗೊಳ್ತಾರೆ. ಅದಕ್ಕೆಲ್ಲ ಗೊಬ್ಬರ ಎಲ್ಲ ಹೆಂಗ ಹಾಕೋದು? ಸಗಣಿ ಗೊಬ್ಬರ, ನೀರು ಅಷ್ಟೇ, ಮತ್ತೆ ಗೌರ್ಮೆಂಟ್ ಗೊಬ್ಬರ ಏನು ಹಾಕಲ್ಲ. ಅದಕ್ಕೆ ಸಗಣಿ ಗೊಬ್ಬರನೇ ಬೆಸ್ಟ್. ಹೆಂಗ ಹಾಕೋದು? ಬುಡದಲ್ಲಿ ಹಾಕಿ ನೀರು ಹಾಕು, ಸ್ವಲ್ಪ ಬೇಕಾದ್ರೆ ಮಣ್ಣು. ಹೊಸದಾಗಿ ಏನ್ ಮಾಡ್ರಿ, ನೀರು ಮಳೆಗಾಲದೊಳಗೆ ಜಾಸ್ತಿ ಬರುತ್ತೆ, ಬೇಸಿಗೆಯೊಳಗೆ ನೀರು ಇರಲ್ಲ, ಇದನ್ನ ಎರಡೂ ನಿರ್ವಹಣೆ ಮಾಡೋಕೆ ಹೆಂಗ್ ಮಾಡ್ತಾರೆ? ಅಂದ್ರೆ ಮಳೆಗಾಲದಲ್ಲಿ ನೀರು ನಿಲ್ಲಲ್ಲ, ಹೋಗ್ತದೆ, ಹಳ್ಳೆ ಇದೆ ಸೈಡಿಗೆ, ಜಾಸ್ತಿ ಆದ್ರೆ ಅದ್ರಲ್ಲಿ ಹೋಗ್ಬಿಡ್ತದೆ. ಹೋಯ್ತು ಅಂದ್ರೆ ಮಣ್ಣು ಕೊಚ್ಕೊಂಡು ಹೋಗಲ್ಲ? ಇಲ್ಲ, ಹೋಗೋದಿಲ್ಲ. ಏನ್ ಮಾಡಿರಿ ಹಂಗ ಹೋಗಲಾರದಂಗೆ? ಹೋಗ್ಲಿಕ್ಕೆ ಏನ್ ಮಾಡ್ಲಿಕ್ಕೆ, ನೀರು ಬಂದ್ರೆ ಕೊಚ್ಕೊಂಡು ಹೋಗೋದಿದ್ರೆ ಹೋಗ್ತದೆ, ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ ಅದರಲ್ಲಿ. ಅಂದ್ರೆ ನೀರಿಗೆಲ್ಲ ನಾವ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಮಾಡಿದ್ರು ಮುರ್ಕೊಂಡು ಹೋಗ್ಬಿಡ್ತದೆ, ಅದಕ್ಕೇನು ಕಟ್ಲಿಕ್ಕೆ ಆಗೋದಿಲ್ಲ. ಹಂಗೇನು ಆಗಿದೆಯಾ, ಹಾನಿ ಆಗಿದೆಯಾ? ಏನು ಆಗಿಲ್ಲ, ಒಂದ್ಸರಿ ಬಂದ್ರು ನೀರು ತಂಡಾಗ್ಬಿಡ್ತದೆ, ಮಳೆ ಕಡಿಮೆ ಅದ್ಕೊಳ್ಳೆ ಹೋಗ್ಬಿಡ್ತದೆ, ನೀರು ತುಂಬಿಕೊಂಡೇ ಇರೋದಿಲ್ಲ, 1-2 ತಾಸು ಇರ್ಬೋದು ಹೋಗ್ತದೆ ಕಡೆ. ಮಣ್ಣು ಅಂತದಿದೆ ತೀರ ಕೊಚ್ಕೊಂಡು ಹೋಗುವಂತ? ಇಲ್ಲ, ತೀರ ಕೊಚ್ಕೊಂಡು ಹೋಗೋದಿಲ್ಲ, ಅಂದ್ರೆ ಒಂದ್ಸರಿ ತುಂಬಿ ಹೋಗ್ಬಿಡ್ತದೆ. ಬೇಸಿಗೆ ಒಳಗೆ ತಂಪು ಹಿಡಿದಿಡ್ಬೇಕು ಅಂದ್ರೆ ಇದೇ ಹಳ್ಳದ ನೀರನ್ನ ಎತ್ತಿ ಹಾಕುದು? ಹಾ, ಹಳ್ಳದ ನೀರನ್ನ ಚೆಕ್ ಡ್ಯಾಮ್ ಕೆಲವು ಕಡೆಗೆ ಇದೆ, ನಮ್ಮ ಕಡೆ ಒಂದ್ 2 ಆಗಿದೆ ಈಗ. ಅಂದ್ರೆ ಚೆಕ್ ಡ್ಯಾಮ್ ಇದ್ದ ಕೂಡ ನೀರು ಒತ್ತಡ ಇರ್ತದೆ, ಆಮೇಲೆ ನಾವು ಪಂಪ್ ಹಾಕಿ ತೆಗೆಯುದು ಬಾವಿಗ. ಚೆಕ್ ಡ್ಯಾಮ್ ಸರ್ಕಾರದವರು ಮಾಡಿದ್ದ? ಹೌದು, ಮಾಡಿದ್ದು. ದೊಡ್ಡದಿಲ್ಲ ಚೆಕ್ ಡ್ಯಾಮ್? ಸುಮಾರು ದೊಡ್ಡನೇ ಇದೆ, ನೀರು ಫುಲ್ ಇದೆ ಈಗ. ಮತ್ತೆ ನೀವು ಹೇಳಿದ್ರಿ ಪ್ರಾರಂಭದೊಳಗೆ ನಾವು ಕಟ್ಟಿದ್ದಲ್ಲ, ಅದು ತಾನೇ. ನಾವು ತೋಟ ಒಂದ್ ಕಡೆಗೆ, ಗದ್ದೆ ಒಂದ್ ಕಡೆಗೆ. ಗದ್ದೆ ಇದ್ದ ಕಡೆಯಲ್ಲಿ ಚೆಕ್ ಡ್ಯಾಮ್ ಇಲ್ಲ, ತೋಟ ಇದ್ದ ಕಡೆಗೆ ಚೆಕ್ ಡ್ಯಾಮ್ ಇದೆ. ಹೌದು. ದನಗಳನ್ನು ಕಟ್ಟೆ ಮೇಯಿಸೋದು ಅಥವಾ ಏನ್ ಬಿಡ್ತಿರೋ? ಅಂದ್ರೆ 2 ಕಟ್ಟೆ ಹಾಕುದೆ, ದನ ಬಿಟ್ಟು ಹಾಕೋದು, ಬಿಟ್ಟು ಮಿಂತ್ಕೊಂಡು ಬರ್ತದೆ ಸಂಜೆ, ಅವನು ಬಂದಾವಾಗ ಹುಲ್ಲು ನೀರು ಎಲ್ಲ ಕೊಡೋದು. ಹೊರಗೆ ಹೋದಷ್ಟು ಚೆನ್ನಾಗಿರ್ತವ? ಅಂದ್ರೆ ಸ್ವಲ್ಪ ತಿರ್ಗಾಡ್ ಬಂದ್ರೆ ಬೆಸ್ಟ್ ಅಲ್ಲ ಅವರಿಗೆ, ಕೊಟ್ಟಿಗೆಲ್ಲ ಇದ್ರೆ ಒಂಥರ ಬೇಜಾರು. ತಿರ್ಗಾಡ್ ಬಂದ್ರೆ ಹೂ ಹಸಿ ಎಲ್ಲ ಸಿಗ್ತದೆ, ಸೊಪ್ಪು ಎಲ್ಲ ತಿನ್ಕೊಂಡು ಬರ್ತದೆ. ದನಗಳನ್ನ ಬಿಟ್ಟರೆ ಹಂಗ ಬರಲ್ಲ ಮತ್ತೆ? ಹಾಕೇನಿಲ್ಲ, ಅಂದ್ರೆ ಎಮ್ಮೆಗಳು ಇಲ್ಲ, ಎಮ್ಮೆ ಬಿಡಲ್ಲ. ಅಂದ್ರೆ ನಮ್ಮ ಕಡೆ ಸ್ವಲ್ಪ ಗುಡ್ಡ, ಎಲ್ಲಂದ್ರೂ ಮೇಲಿಂದೆಲ್ಲ ಕೆಳಗೆ ಬಿದ್ರೆ ಅದಕ್ಕೆ ಬಿಡಲ್ಲ. ದನಗಳಿಗೆ ಏನಾಗಲ್ಲ? ದನಗಳೆಲ್ಲ ಹಾಗೆಲ್ಲ ಮಾಡೋದಿಲ್ಲ, ಗೊತ್ತಿದೆ, ಗೊತ್ತಿರತ್ತೆ, ಅದು ಶಾರ್ಪ್ ಇರುತ್ತದೆ. ಎಮ್ಮೆ ಆಗಲ್ಲ, ಎಮ್ಮೆ ಎಲ್ಲ ತಂಡು. ಮನೆಯಲ್ಲಿ ಮೇವು ಹಾಕಿ ಹಾಕಿ ಅಲ್ಲೇ ಮೇಯಿಸೋದು ಅಂದ್ರೆ ಅವಕ್ಕೊಂದು ಸ್ವಲ್ಪ ಅಡ್ಡಾಡ್ಲಿಕ್ಕೆ ಬಿಟ್ರೆ ಅಂದ್ರೆ ಜಾಗ ಇದ್ರೆ ಬಿಡ್ಬೋದು, ನಮ್ ಕಡೆ ಎಲ್ಲ ಗುಡ್ಡ ಅನ್ನೋ ಬಿಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ರೋಡ್ ಬಂತಲ್ಲ ಅಲ್ಲಿ ಸೈಡಿಗೆ ವಾಹನಗಳು ಓಡಾಡಿ ಸಮಸ್ಯೆ ಹೌದು, ತೊಂದರೆ ಆಗ್ತದಲ್ಲ ಹೈವೇ ಬಂತು. ಒಟ್ಟಾರೆ ಏನನ್ಸುತ್ತೆ ಯುವಕರಾಗಿ ಕೃಷಿ ಮಾಡ್ತಾ ಇದ್ರೆ ಖುಷಿ ಅನ್ಸುತ್ತೋ ಅಥವಾ ಹೇಗೆ? ನನಗೀಗ ಮಷಿನರಿಯಲ್ಲಿ ಖುಷಿ ಅನಿಸ್ತೇನೆ, ಅಂದೆಲ್ಲ ಒಂದು 10 ವರ್ಷ ಈಚೆಗೆ ಮಾಡಿರೋದು ನಾನು ಸ್ಕೂಲ್ ಬಿಟ್ಟಾವಾಗ, ಇಂಪ್ರೂವ್ ಇದೆ ಅಡಿಲ್ಲ, ನನಗೆ ಖುಷಿ ಆಗ್ತಾ ಇದೆ. ಅಂದರೆ ಅದರಿಂದ ಬರುವಂಥ ಬಾಡಿಗೆ? ಹಾಂ, ಬಾಡಿಗೆಯಿಂದ. ಅಂದರೆ ಫಸ್ಟ್ ಒಂದು ಮಷಿನ್ ಮಾಡಿದ್ರು, ಇನ್ನೊಂದು ಮಷಿನ್ ಮಾಡುವ ಅನಿಸ್ತು ಮಾಡಿದೆ, ಆಗ ಇನ್ನೊಂದು 2-3-4 ಮಷಿನ್ ಆಯ್ತು ಇವಾಗ, ಅಂದರೆ ಇಂಪ್ರೂವ್ ಆದಾಗಾಯ್ತು, ನನಗೂ ಖುಷಿ ಇದೆ. ಕೃಷಿ ಯಂತ್ರಧಾರಿಯಲ್ಲಿ ಕೊಡುವಂಥ ಬಾಡಿಗೆಗೂ ನೀವು ಕೊಡುವಂಥ ಬಾಡಿಗೆಗೂ ವ್ಯತ್ಯಾಸ ಇದೆಯಾ? ಇಲ್ಲ, ಅವರು ಎಷ್ಟು ಕೊಡ್ತಾರೋ ನಾವು ಎಷ್ಟು ತಗೊಳ್ಳೋದೆ, ಅಂದರೆ ಜಾಸ್ತಿ ಮಾಡಿದರೆ ಕಾಂಪಿಟೇಷನ್ ಮಾಡೋದಾಗ್ತದೆ, ಅದಕ್ಕೆ ಅವರು ತಗೊಂಡಷ್ಟೇ ತಗೊಳ್ಳೋದು. ಹಾಗಾಗಿ ನಿಮ್ಗಂತ ಬಂದರೂ ಏನು ಸಮಸ್ಯೆ ಇಲ್ಲ? ಸಮಸ್ಯೆ ಇಲ್ಲ, ಜಾಸ್ತಿ ಆಗಿಬಿಟ್ರೆ ತಪ್ಪೋಗ್ತದೆ. ದಿನ ಕೆಲಸ ಸಿಗುತ್ತಾ ರೀತಿ? ಅಂದರೆ ಸೀಸನಲ್ಲೇ 1 ತಿಂಗಳು ಸಿಗುತ್ತೆ ಮಳೆಗಾಲದಲ್ಲಿ, ಗದ್ದೆ ನಾಟಿ ಟೈಮಲ್ಲಿ, ಆಮೇಲೆ ಕಟಾವಿಗೆ. ಅದೇ ಮಷಿನ್ ಬೇರೆ ಬೇರೆ, ಅದ್ರ ಒಂದು ನಾಟಿ ಮಾಡೋದಕ್ಕೆ ಒಂದು ಕಟಾವು ಮಾಡೋದಕ್ಕೆ. ನಾಟಿ ಮಾಡಾದ್ಕೂಡ ಬೇರೆ ಮಷಿನ್ ಕಟಾವಿಗೆ, ಆ ಮಷಿನ್ ಬರಲ್ಲ. ಮಷಿನ್ನಿಂದ ನಾಟಿ ಮಾಡೋದ್ರಿಂದ ಏನು ಅನುಕೂಲ? ಮಷಿನ್ ನಾಟಿ ಮಾಡೋದ್ರಿಂದ ಆಳು ಉಳಿತಾಯ ಆಗ್ತದೆ, 1 ಎಕರೆ ನೆಡ್ಲಿಕ್ಕೆ 1-3 ತಾಸಿನ ಒಳಗೆ ಆಗ್ತದೆ, ಗದ್ದೆ ಮೇಲೆ ಡಿಪೆಂಡ್. ಅದು ಕೈಯಲ್ಲಾದ್ರೆ 1-2-3 ದಿವಸ ಬೇಕು ಆಳಾದ್ರೆ. ಇಳುವರಿ ಜಾಸ್ತಿ ಬರ್ತದೆ ಕೈಲಿ ನೆಟ್ಟಾವಕ್ಕಿಂತ ಮಷಿನ್ ನಾಟಿ, ಇಳುವರಿ ಜಾಸ್ತಿ, ಭತ್ತ ಜಾಸ್ತಿ ಬರ್ತದೆ. ಒಂದು 5 ಚೀಲ ಜಾಸ್ತಿ ಆಗ್ಬಹುದು. ಏನ ಕಾರಣ? ಕಾರಣ ಅಂದ್ರೆ ಸ್ವಲ್ಪ ಗ್ಯಾಪ್ ಇರ್ತದೆ, ವೀಡಿಯೋ ಹೊಡಿತೀವಿ ನಾವು ಮಧ್ಯದಲ್ಲಿ, ಅದು ಹಿಳ್ಳಕ್ಕೆ ದೊಡ್ಡ ಬುಡ ಆಗ್ತದೆ, ಭತ್ತ ಜಾಸ್ತಿ ಬರ್ತದೆ ಅಲ್ಲಿ. ಕೈ ನೆಟ್ಟಲ್ಲಿ ಹಿಳ್ಳು ಜಾಸ್ತಿ ಬರೋದಿಲ್ಲ, ಅಂದ್ರೆ ಅದು ಹತ್ತಿರ ಇರ್ತದೆ, ಅದಕ್ಕಾಗಿ ಗಾಳಿ ಓಡಾಡೋದಿಲ್ಲ ಅದರಲ್ಲಿ, ಗಾಳಿ ಓಡಾಡಬೇಕು. ಸ್ವಲ್ಪ ದೂರ ಇದ್ರೆ ಗಾಳಿ ಓಡಾಡ್ತದೆ, ಬುಡನ ಒಳ್ಳೆ ಆಗ್ತದೆ, ಹಿಳ್ಳಾಗ್ತದೆ, ಇಳುವರಿ ಜಾಸ್ತಿ ಬರ್ತದೆ, ತೆನೆಯೂ ದೊಡ್ಡಾಗ್ತದೆ. ಕೈಲಿ ನೆಟ್ಟಕ್ಕಿಂತ ಮಷಿನ್ ನೆಟ್ಟಲ್ಲಿ ತೆನೆ ದೊಡ್ಡ ಬರ್ತದೆ. ಅದು ಗೊತ್ತಾಗಿದೆ ರೈತರಿಗೆ? ಹಾಂ, ಗೊತ್ತಾಗಿದೆ. ಈ ಮಂಕಿ ಆ ಕಡೆಗೆಲ್ಲ ಫುಲ್ಲು ಅದರಲ್ಲೇ ಆಗಿದೆ ಈಗ ಆಳು ಕೆಲಸ ಇಲ್ಲ, ಈಗ ಮಷಿನೇ. ಮಷಿನ್ ಕೆಲವೊಂದಿಷ್ಟು ಕಡೆಗೆ ಎಲ್ಲ ಕಡೆಗೆ ಹೋಗೋಕ್ಕಾಗುತ್ತಾ? ಮಷಿನ್ ಆಗತ್ತೆ, ರೇತಿ ಜಾಗದಲ್ಲಿ ಆಗ್ತದೆ, ರಾಶಿಗೆ ಮಣ್ಣಾದ ಕಳಿ ಜಾಗದಲ್ಲಿ ಸ್ವಲ್ಪ ಕಷ್ಟ. ಇಳಿಜಾರಲ್ಲಿ ಅಂತಲ್ಲೆಲ್ಲ ಅಂದ್ರೆ ನಡೆಸ್ಕೊಂಡು ಹೋಗೋದು ಹೋಗ್ಬೋದು, ಇಳಿಜಾರಲ್ಲಿ ಹೋಗ್ಬೋದು. ಸ್ವಲ್ಪ ಬೇಕಾದ್ರೆ ಹಿಡೀಲಿಕ್ಕೆ ಜನ ಇರ್ತಾರೆ, ಸಸಿ ಮಾಡಿ ನಾವು ಮೊದಲೇ ಮಾಡ್ಬೇಕು, ಒಂದು 15 ದಿವಸ ಟೈಮ್ ಬೇಕಾಗ್ತದೆ. ಚಾಪೆ ಮಾಡಿ ಮಾಡ್ತಾರಲ್ಲ, ಚಾಪೆ ಮಾಡಿ ಆಮೇಲೆ ಕಟ್ ಮಾಡಿ ಮಷಿನಿಗೆ ಕೊಡೋದು, ಅದನ್ನ ನಾಟಿ ಮಾಡ್ತಾ ಹೋಗ್ತದೆ. ಚೆನ್ನಾಗಿರ್ತದೆ? ಹಾ, ಚೆನ್ನಾಗಿರುತ್ತೆ. ಏನು ಕಾಳಜಿ ವಹಿಸ್ಬೇಕು ಅಲ್ಲಿ? ಏನಾದರೂ ಕಾಳಜಿ ವಹಿಸ್ಬೇಕು? ಕಾಳಜಿ ಅಂದ್ರೆ ನಾಟಿ ಮಾಡುವಾಗ ಕಲ್ಲೆಲ್ಲ ಇರ್ಲಿಕ್ಕಿಲ್ಲ ಅಡಿಗೆ, ಫಿನ್ನು ಹೋಗ್ತದೆ, ಫಿನ್ನು ಪಾಯಿಂಟ್ ಹೋಗ್ಬಿಟ್ಟು ಚೇಂಜ್ ಮಾಡ್ಬೇಕು ಪಾಯಿಂಟ್. ಕಲ್ಲು ಇರಲ್ದಂಗೆ ಮಾಡ್ಬೇಕಂದ್ರೆ ಏನು ಮಾಡೋದು? ಅಂದ್ರೆ ಅವ್ರು ಗದ್ದೆವರೆಗೂ ದೊಡ್ಡ ದೊಡ್ಡ ಕಲ್ಲಲ್ಲಿದ್ರೆ ಅವ್ರು ಗದ್ದೆಯವ್ರು ಹೇಳ್ತಾರೆ ಕಲ್ಲಿದೆ, ಆ ಕಡೆ ಸ್ವಲ್ಪ ಬಿಟ್ಟು ನಾಟಿ ಮಾಡ್ಬೇಕಾಗ್ತದೆ. ಕಲ್ಲಿದ್ದಾವೆಲ್ಲ ಫಿನ್ ಹೊಡೆದು ಬಿಟ್ರೆ ಫಿನ್ನು ನಿಡ್ಲಿಗೆಲ್ಲ ಹೊಡ್ತಾ ಬಿಡ್ತದೆ. ಒಂದ್ಸಲ ಹಂಗೆ ಏನಾರ ಆಗಿದೆಯಾ? ಇಷ್ಟೊತ್ತಿಗೇನು ಆಗಿಲ್ಲ. ಅಂದ್ರೆ ಅಲ್ಲಿ ಮಣ್ಣಿನ ಗುಣ ನಿಮ್ಗೆ ಗೊತ್ತಿರುತ್ತೆ? ಹಾ, ಗೊತ್ತಿರುತ್ತೆ. ಕಲ್ಲಲ್ಲ ಇದ್ರೆ ಸ್ವಲ್ಪ ಬಿಡ್ತೇವೆ ಆ ಜಾಗದಲ್ಲಿ. ಸಣ್ಣ ಸಣ್ಣ ಕಲ್ಲು ಅಥವಾ ದೊಡ್ಡ ದೊಡ್ಡ ದೊಡ್ಡ ಕಲ್ಲು ಕಲ್ಲಿದ್ರೆ? ಸಣ್ಣ ಸಣ್ಣ ಕಲ್ಲಿದ್ರೆಲ್ಲ ಗೊತ್ತಾಗೋದಿಲ್ಲ ಏನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವಾಗೂ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ರೆ ಸ್ವಲ್ಪ ಸ್ಲೋ ಹೊಡಿಬೇಕಾಗ್ತದೆ. ಕಲ್ಲಲ್ಲಿ ಇರುವಂತ ಜಾಗ ಆದ್ರೆ ಫಿನ್ ಹೋಗ್ಬಿಡ್ತದೆ, ಇಲ್ಲಾಂದ್ರೆ ಹೋದ್ರೆ ಮತ್ತೆ ಸಿಗ್ತಾವ? ಹಾ, ಸಿಗ್ತವೆ. ನಿಮ್ಮ ಅಣ್ಣ ತಮ್ಮ ಎಲ್ಲರೂ ಜೊತೆಗೆ ಇದ್ರೆ ಕೂಡಿದಿರಿ? ಹಾ, ಕೂಡಿದ್ದೇವೆ. ಎಲ್ಲರೂ ದುಡಿತಾ ಇದ್ರಿ? ಹಾ, ದುಡಿತಾರೆ. ನಮಸ್ಕಾರ. ನಮಸ್ತೆ. ಯುವ ಕೃಷಿಕ ಹೊನ್ನಾವರ ಮಂಕಿಯ ಜಗದೀಶ್ ದೇವೇಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಿಸಿದವರು ಎಚ್ ಬಿ ರಾಮಡಿಗೆ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ರೈತ ಬಾಂಧವರೇ, ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜೈವಿಕ ಗೊಬ್ಬರಗಳ ಬಳಕೆ ಈ ಕುರಿತು ಶಿರಸಿ ಅರಣ್ಯ ಕಾಲೇಜಿನ ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಕೆಎಸ್ ಜಗದೀಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾ ಕೆಎಸ್ ಜಗದೀಶ್ ಅವರಿದ್ದಾರೆ.